ಮುಸುಕಿನ ಜೋಳ ಇತ್ತೀಚಿನ ವರ್ಷಗಳಲ್ಲಿ ಹೆಚ್ಚಾಗಿ ಬೆಳೀತಾ ಇರತಕ್ಕಂತ ಪ್ರಮುಖವಾದಂತಹ ಆಹಾರ ಬೆಳೆ. ಈ ಒಂದು ಆಹಾರ ಬೆಳೆಗಳಿಗೆ ಹಾನಿಯನ್ನು ಉಂಟು ಮಾಡತಕ್ಕಂತ ಪ್ರಮುಖವಾದಂತಹ ಕೀಟಗಳಲ್ಲಿ ಸೈನಿಕ ಹುಳುವನ್ನು ಸಹಿತ ಒಂದು. ಈ ಒಂದು ಹುಳು ಏನಿದೆ ಅದು ಸಾವಿರಾರು ಸಂಖ್ಯೆಯಲ್ಲಿ ಹೊಲದಲ್ಲಿ ಕಾಣಿಸಿಕೊಂಡು ಯುದ್ಧೋಪಾದಿಯಲ್ಲಿ ಬೆಳೆಗಳಿಗೆ ಆಕ್ರಮಣವನ್ನ ಮಾಡಿ ಬೆಳೆಗಳನ್ನ ತಿಂದು ಹಾನಿಯನ್ನು ಉಂಟು ಮಾಡೋದ್ರಿಂದ ಈ ಹುಳುವಿಗೆ ಸೈನಿಕ ಹುಳು ಅಂತ ಹೆಸರು ಬಂದಿದೆ. ಅಂದ್ರೆ ಇದು ಒಂದು ಹೊಲವನ್ನ ಆಕ್ರಮಿಸಿದ್ರೆ ಆ ಹೊಲದಲ್ಲಿ ಬೆಳೆಗಳನ್ನ ತಿಂದು ಸಂಪೂರ್ಣವಾಗಿ ನಾಶ ಮಾಡಿದ ನಂತರನೇ ಮುಂದಿನ ಹೊಲಕ್ಕೆ ಹೋಗ್ತಕ್ಕಂಥದ್ದು. ಒಂದು ಸೇನೆ ಆಕ್ರಮಣ ಮಾಡಿದಾಗ ಸಂಪೂರ್ಣವಾಗಿ ನಿರ್ನಾಮ ಮಾಡಿ ಮುಂದಕ್ಕೆ ಹೋಗುತ್ತೋ ಇವುಗಳು ಎಲ್ಲ ಒಂದು ಸೈನಿಕ ಹುಳುಗಳು. ಈ ಹುಳುಗಳು ಒಂದೊಂದು ಸೈನಿಕರ ರೀತಿ ಗುಂಪು ಗುಂಪಾಗಿ ಬರುತ್ತೆ ಅನ್ನೋದು ಇದರ ಅರ್ಥ. ಈ ಒಂದು ಸೈನಿಕ ಹುಳುವಿನ ಕೀಟ ಪರಿಚಯವನ್ನ ನಾವು ನೋಡೋದಾದ್ರೆ ಈ ಹುಳುವಿಗೆ ನಾವು ಲದ್ದಿ ಹುಳು, ರಬ್ಬರ್ ಹುಳು, ಸೈನಿಕ ಹುಳು ಹೀಗೆ ಬೇರೆ ಬೇರೆ ಹೆಸರುಗಳಿಂದ ನಾವು ಕರಿತೀವಿ. ಇದರ ವೈಜ್ಞಾನಿಕ ಹೆಸರು ಬಂದು ಸ್ಪೋಡಾಪ್ಟೆರಾ ಫ್ರುಸಿಫೆರಡಾ ಅಂತ. ಈ ಹುಳು ಮೂಲತಃ ಅಮೆರಿಕದಿಂದ ಭಾರತಕ್ಕೆ ವಲಸೆ ಬಂದಿರತಕ್ಕಂಥ ಕೀಟ. ಇದು ಹೇಗೆ ಬಂದಿರಬಹುದಪ್ಪ ಅಂತಂದ್ರೆ ಅದು ಈ ಒಂದು ಕೀಟ ಅತಿ ಹೆಚ್ಚಿನ ಪ್ರಮಾಣದ ಹಾರಾಟದ ಶಕ್ತಿಯನ್ನು ಹೊಂದಿರೋದ್ರಿಂದ ಹಾರುವ ಮೂಲಕ ಬಂದಿರಬಹುದು, ಅಥವಾ ಮೆಕ್ಕೆಜೋಳ ಅಥವಾ ಇತರೆ ಕೃಷಿ ಉತ್ಪನ್ನಗಳನ್ನು ನಾವು ಆಮದು ಮಾಡಿಕೊಳ್ಳುವ ಮೂಲಕ ಕಂಟೈನರ್ಗಳ ಮೂಲಕ ಹೀಗೆ ಬೇರೆ ಬೇರೆ ವಿಧಾನಗಳ ಮೂಲಕ ನಮ್ಮ ದೇಶಕ್ಕೆ ಬಂದಿರಬಹುದು ಎಂದು ಅಂದಾಜಿಸಲಾಗಿದೆ. ಇದು ಅಮೆರಿಕದಿಂದ ಬ್ರೆಜಿಲ್, ಅರ್ಜೆಂಟೈನಾ, ಬಾಂಗ್ಲಾದೇಶ, ಥೈಲ್ಯಾಂಡ್, ಶ್ರೀಲಂಕಾ, ಮ್ಯಾನ್ಮಾರ್ ಮತ್ತೆ ಭಾರತ ದೇಶಗಳಿಗೆ ಇದು ವಿಸ್ತರಿಸಿದೆ. ಈ ಒಂದು ಕೀಟ ಏನಿದೆ ಇದು 2016ರಲ್ಲಿ ಆಫ್ರಿಕಾ ದೇಶದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬಂದು ಅತಿ ಹೆಚ್ಚು ಹಾನಿಯನ್ನ ಉಂಟು ಮಾಡಿರುತ್ತದೆ. ಅದೇ ರೀತಿ ಕರ್ನಾಟಕದಲ್ಲೂ ಸಹಿತ 2016ರಲ್ಲಿ ಮೊಟ್ಟ ಮೊದಲ ಬಾರಿಗೆ ದಾವಣಗೆರೆ ಜಿಲ್ಲೆಯಲ್ಲಿ ಈ ಒಂದು ಕೀಟದ ಹಾವಳಿ ಕಂಡುಬಂದು ಹೆಚ್ಚಿನ ಪ್ರಮಾಣದಲ್ಲಿ ಹಾನಿಯನ್ನು ಉಂಟು ಮಾಡುತ್ತಿರತಕ್ಕಂತ ವರದಿ ಆಗಿರುತ್ತದೆ. ಈ ಕೀಟದ ಹಾವಳಿಯಿಂದ 21% ಅಷ್ಟು ಇಳುವರಿಯಲ್ಲಿ ಕುಸಿತವನ್ನ ಕಾಣಬಹುದಾಗಿದೆ. ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಗೆ ಇನ್ಫೆಸ್ಟೇಷನ್ ಆದಂತ ಕಡೆಗೆ 80-90% ವರೆಗೂ ಸಹಿತ ಇಳುವರಿ ನಷ್ಟವನ್ನ ವರದಿ ಆಗಿರ್ತಕ್ಕಂಥದ್ದನ್ನು ನಾವು ನೋಡಬಹುದು. ಅಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಇನ್ಫೆಸ್ಟೇಷನ್ ಆದಂತ ಕಡೆಗೆ ಸಂಪೂರ್ಣವಾಗಿ ಬೆಳೆ ನಷ್ಟ ಆಗಿರ್ತಕ್ಕಂಥ ವರದಿಗಳು ಇರೋದ್ರಿಂದ ಈ ಒಂದು ಕೀಟವನ್ನ ನಾವು ಸಮಗ್ರವಾಗಿ ನಿರ್ವಹಣೆ ಮಾಡಬೇಕಾದಂತ ಅವಶ್ಯಕತೆ ಇದೆ. ಇನ್ನು ಈ ಹುಳುವಿನ ಹಾವಳಿ ಹೆಚ್ಚಾಗೋದಕ್ಕೆ ಏನೆಲ್ಲ ಕಾರಣಗಳಿರಬಹುದು? ಈ ಒಂದು ಪರಿಸರದಲ್ಲಿ ಆಗುವಂತಹ ವಿದ್ಯಮಾನಗಳು ಅದು ಸಹ ಇವುಗಳ ಹಾವಳಿ ಹೆಚ್ಚಾಗೋದಕ್ಕೆ ಕಾರಣ ಆಗುತ್ತೆ ಹೇಗೆ? ಹೌದೌದು, ಈ ಒಂದು ಸೈನಿಕ ಹುಳುವಿನ ಹಾವಳಿ ಹೆಚ್ಚಾಗಲಿಕ್ಕೆ ಅನೇಕ ಕಾರಣಗಳಿದಾವೆ. ಅದರಲ್ಲಿ ಬಹುಮುಖ್ಯವಾದ ಕಾರಣ ಏನಪ್ಪಾ ಅಂದ್ರೆ ಇದು ಬಹುಭಕ್ಷಕ ಕೀಟ. ಅಂದ್ರೆ ಸುಮಾರು 42 ಸಸ್ಯ ಕುಟುಂಬಗಳಿಗೆ ಸೇರಿದಂತ 300ಕ್ಕೂ ಹೆಚ್ಚು ಬೆಳೆಗಳ ಮೇಲೆ ಈ ಒಂದು ಕೀಟ ಕಂಡು ಬರುತ್ತೆ. ಅಂದ್ರೆ ಇದು ವೈಡ್ ಹೋಸ್ಟ್ ರೇಂಜ್ ಅನ್ನ ಹೊಂದಿರೋದು ಒಂದು ಈ ಒಂದು ಕೀಟದ ಹಾವಳಿ ಹೆಚ್ಚಾಗಲಿಕ್ಕೆ ಪ್ರಮುಖ ಕಾರಣ. ಮುಖ್ಯವಾಗಿ ಇದು ಮೆಕ್ಕೆಜೋಳ, ಭತ್ತ, ರಾಗಿ, ಜೋಳ, ನಮ್ಮ ಮೈನರ್ ಮಿಲೆಟ್ಸ್, ಕಬ್ಬು, ತರಕಾರಿ ಮತ್ತೆ ಹತ್ತಿ ಬೆಳೆಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಈ ಒಂದು ಕೀಟದ ಹಾವಳಿ ಕಂಡು ಬರುತ್ತೆ. ಹಾಗೆಯೇ ಇನ್ನೊಂದು ಪ್ರಮುಖ ಕಾರಣ ಏನಪ್ಪಾ ಅಂತಂದ್ರೆ ಇದು ಹಾರಾಟದ ಶಕ್ತಿ ಹೆಚ್ಚಿಗೆ ಇರತಕ್ಕಂಥ ಒಂದು ಪ್ರೌಢ ಪತಂಗ ತನ್ನ ಜೀವಿತ ಕಾಲದಲ್ಲಿ ಸುಮಾರು 2,000 ಕಿಲೋಮೀಟರ್ ಅಷ್ಟು ಕ್ರಮಿಸುವಂತಹ ಶಕ್ತಿಯನ್ನು ಹೊಂದಿದೆ. ಅಂದ್ರೆ ಪ್ರತಿ ರಾತ್ರಿಗೆ ಕನಿಷ್ಠ 100 ಕಿಲೋಮೀಟರ್ ಇಂದ ಗರಿಷ್ಠ 300 ಕಿಲೋಮೀಟರ್ ವರೆಗೂ ಸಹಿತ ಕ್ರಮಿಸುವಂತಹ ಶಕ್ತಿಯನ್ನ ಹೊಂದಿದೆ. ಹಾಗೇನೆ ಈ ಒಂದು ಕೀಟಕ್ಕೆ ಶತ್ರು ಕೀಟಗಳ ಹಾವಳಿ ಸಹಿತ ಕಡಿಮೆ, ಅಂದ್ರೆ ಬೇರೆ ಕೀಟಗಳಿಗೆ ಹೋಲಿಸ್ಕೊಂಡ್ರೆ ಇದಕ್ಕೆ ನೈಸರ್ಗಿಕ ಶತ್ರುಗಳು ಕಡಿಮೆ ಇರತಕ್ಕಂಥದ್ದು. ಹಾಗೇನೆ ಇದು ಎಲ್ಲಾ ಹಂಗಾಮಗಳಲ್ಲೂ ಬದುಕಬಲ್ಲಂತ ಸಾಮರ್ಥ್ಯವನ್ನ ಹೊಂದಿದೆ. ಅದರಲ್ಲಿ ಪ್ರಮುಖವಾಗಿ ಬೇಸಿಗೆ ಹಂಗಾಮಿನಲ್ಲಿ ಈ ಒಂದು ಕೀಟ ಸ್ಪ್ರೆಡ್ ಆಗ್ತಕ್ಕಂಥದ್ದು ಮತ್ತೆ ಡ್ಯಾಮೇಜ್ ಮಾಡ್ತಕ್ಕಂಥದ್ದು ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ. ಅದರಲ್ಲಿ ಇದು ಮಳೆಗಾಲ, ಚಳಿಗಾಲ ಎಲ್ಲಾ ಹಂಗಾಮಗಳಲ್ಲೂ ಸಹಿತ ಬದುಕಬಲ್ಲ ಸಾಮರ್ಥ್ಯವನ್ನು ಹೊಂದಿದೆ. ಇದು ಬೇಸಿಗೆನಲ್ಲಿ ಒಂದು 30 ದಿನಗಳಲ್ಲಿ ಇದು ಒಂದು ಜೀವನ ಚಕ್ರವನ್ನು ಪೂರೈಸುತ್ತೆ. ಇನ್ನು ಮಳೆಗಾಲದಲ್ಲಿ ಅದು 60 ದಿನಗಳನ್ನು ತಗೊಳ್ತದೆ ಮತ್ತೆ ಚಳಿಗಾಲದಲ್ಲಿ ಇದು 90 ದಿನಗಳವರೆಗೆ ತನ್ನ ಜೀವನ ಚಕ್ರವನ್ನು ಪೂರೈಸಲಿಕ್ಕೆ ಸಮಯವನ್ನ ತೆಗೆದುಕೊಳ್ಳುತ್ತೆ. ಅಂದ್ರೆ ಎಲ್ಲಾ ಹಂಗಾಮಿನಲ್ಲೂ ನಾವು ನಿರೀಕ್ಷೆ ಮಾಡಬಹುದು, ಅದರಲ್ಲಿ ಈ ಒಂದು ಹಾನಿಯ ಲಕ್ಷಣಗಳು ಇದೇ ಇರುತ್ತೆ, ಜೊತೆಗೆ ಜೀವನ ಚಕ್ರ ಸಹ ವರ್ಷ ಇಡೀ ನಡೀತಾ ಇರುತ್ತೆ. ಹೇಳಿ, ಇದರ ಜೀವನ ಚಕ್ರ ಅಂದ್ರೆ ಏನಿರುತ್ತೆ, ಯಾವ ಯಾವ ಹಂತದಲ್ಲಿ ಇದೆ, ಯಾವ ಹಂತದಲ್ಲಿ ಇದರ ಒಂದು ಹಾನಿ ಜಾಸ್ತಿ ಆಗುತ್ತೆ, ಬೆಳೆ ಹಾನಿ ಜಾಸ್ತಿ ಆಗುತ್ತೆ? ಈ ಸೈನಿಕ ಹುಳು ಏನಿದೆ ಇದು ಪ್ರಮುಖವಾಗಿ 4 ಹಂತಗಳಲ್ಲಿ ತನ್ನ ಜೀವನ ಚಕ್ರವನ್ನ ಪೂರೈಸುತ್ತೆ. ಆ 4 ಹಂತಗಳು ಯಾವ್ದಪ್ಪ ಅಂದ್ರೆ ಮೊಟ್ಟೆ ಹಂತ, ಮರಿ ಹುಳುವಿನ ಹಂತ, ಕೋಶಾವಸ್ಥೆ ಮತ್ತೆ ಪ್ರೌಢಾವಸ್ಥೆ ಅಂತ. ಇದು ನಾವು ಮೊಟ್ಟೆ ಹಂತದಲ್ಲಿ ಈ ಒಂದು ಹುಳುವಿನ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ಪ್ರತಿ ಹೆಣ್ಣು ಪತಂಗ ಏನಿದೆ ಅದು ಕೆನೆ ಬಣ್ಣದ ಮೊಟ್ಟೆಗಳನ್ನ ಒಂದು 100ರಿಂದ 200ರಂತೆ ಗುಂಪು ಗುಂಪಾಗಿ ಎಲೆಗಳ ಸುರುಳಿ, ಎಲೆ ಮೇಲ್ಭಾಗ ಮತ್ತೆ ಕೆಳಭಾಗದಲ್ಲಿ ಇಡುತ್ತೆ. ಒಂದು ಹೆಣ್ಣು ಪತಂಗ ತನ್ನ ಜೀವಿತ ಕಾಲದಲ್ಲಿ ಸುಮಾರು 1,500ರಿಂದ 2,000ರವರೆಗೆ ಮೊಟ್ಟೆಗಳನ್ನ ಇಡ್ತಕ್ಕಂಥ ಸಾಮರ್ಥ್ಯವನ್ನ ಹೊಂದಿದೆ. ಈ ಒಂದು ಮೊಟ್ಟೆಗಳನ್ನ ಇದು ಒಂದೇ ಪದರಲ್ಲಿ ಇಡಬಹುದು, ಕೆಲವೊಂದು ಬಾರಿ ಅನೇಕ ಪದರಗಳಲ್ಲೂ ಸಹಿತ ಮೊಟ್ಟೆಗಳನ್ನು ಇಡುತ್ತೆ. ಈ ಮೊಟ್ಟೆಗಳ ಅವಧಿ ಬಂದು ಮೂರಿಂದ ನಾಲ್ಕು ದಿನಗಳಾದ ನಂತರ ಮೊಟ್ಟೆಗಳಿಂದ ಮರಿ ಹುಳುಗಳು ಹೊರಗಡೆ ಬರುತ್ತೆ. ಮೊಟ್ಟೆಗಳನ್ನು ಇಟ್ಟ ನಂತರ ಇದು ನೈಸರ್ಗಿಕ ಶತ್ರುಗಳಿಂದ ಆ ಒಂದು ಮೊಟ್ಟೆಗಳನ್ನು ರಕ್ಷಣೆ ಮಾಡೋ ದೃಷ್ಟಿಯಿಂದ ಅದನ್ನ ಕೂದಲುಗಳಿಂದ ಮುಚ್ಚಿರುತ್ತದೆ. ಇದಿಷ್ಟು ಮೊಟ್ಟೆ ಅಂತ ಒಂದು ಮೂರಿಂದ ನಾಲ್ಕು ದಿನಗಳ ಅವಧಿ ಮೊಟ್ಟೆ ಹಂತಕ್ಕೆ ಇರುತ್ತೆ. ಮುಂದಿನ ಹಂತ ಬಂದು ಮರಿ ಹುಳುವಿನ ಹಂತ. ಈ ಮರಿ ಹುಳುವಿನ ಹಂತ ನಮ್ಗೆ ನಿರ್ವಹಣೆ ದೃಷ್ಟಿಯಿಂದ ಬಹಳ ಪ್ರಮುಖವಾದಂತಹ ಹಂತ. ಯಾಕೆಂದ್ರೆ ಮರಿ ಹುಳುವಿನ ಹಂತದಲ್ಲೇ ಇದು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಗಳಿಗೆ ತಿಂದು ಹಾನಿಯನ್ನು ಮಾಡ್ತಕ್ಕಂಥದ್ದು. ಈ ಮರಿ ಹುಳುವಿನ ಹಂತ ನಮ್ಗೆ 14ರಿಂದ 28 ದಿನಗಳವರೆಗೆ ಇರ್ತದೆ. ಈ ಒಂದು ಮರಿ ಹುಳುಗಳು ಏನಿದಾವೆ, ನಮ್ಮ ರೇಷ್ಮೆ ಹುಳು ಇರೋ ತರ ಅದು 6 ಜ್ವರಗಳನ್ನ ಪೂರೈಸುತ್ತೆ. ರೇಷ್ಮೆ ಹುಳುವಿನ ನಾವು 1ನೇ ಜ್ವರ 2ನೇ ಜ್ವರ ಅಂತ ಈಗ ನೋಡ್ತೀವಲ್ಲ, ಅದೇ ರೀತಿ ಸೈನಿಕ ಹುಳುಗಳನ್ನು ಸಹಿತ 6 ಜ್ವರಗಳು ಅಥವಾ ಹಂತಗಳನ್ನು ಮರಿ ಹುಳುಗಳು ಪೂರೈಸುತ್ತೆ. ಮೊದಲನೇ ಹಂತದ ಮರಿ ಹುಳುಗಳು ಏನಿದಾವೆ, ಅವು ಹಸಿರು ಬಣ್ಣದಿಂದ ಕೂಡಿರ್ತವೆ, ಅದ್ರ ತಲೆಯ ಭಾಗ ಕಪ್ಪು ಬಣ್ಣದಿಂದ ಕೂಡಿರ್ತದೆ. ಅದು 3ರಿಂದ 4 ದಿನಗಳವರೆಗೆ ಈ ಹಂತ ಇರುತ್ತೆ. ಇನ್ನು 2ನೇ ಹಂತದ ಹುಳುಗಳೇನಿದಾವೆ, ಅವು ಹಸಿರು ಮಿಶ್ರಿತ ಬೂದು ಬಣ್ಣದಿಂದ ಕೂಡಿರ್ತದೆ. ಇನ್ನು 3ನೇ ಹಂತದ ಮರಿ ಹುಳುಗಳೇನಿದಾವೆ, ಅವು ಕಂದು ಬಣ್ಣದಿಂದ ಕೂಡಿದ್ದು ಅವುಗಳ ದೇಹದ ಮೇಲೆ 3 ಮತ್ತೆ ಆ ಕಡೆ ಈ ಕಡೆ 2 ಪಕ್ಕದಲ್ಲಿ ಒಂದೊಂದು ಬಿಳಿ ಗೆರೆಗಳನ್ನ ನಾವು ನೋಡಬಹುದು. ಅಂದ್ರೆ ಕ್ಷೇತ್ರ ಮಟ್ಟದಲ್ಲಿ ನಾವು ಗುರುತಿಸುವುದು ಹೇಗೆ ಅಂತ. ಇನ್ನು 4ರಿಂದ 6ನೇ ಹಂತದ ಮರಿ ಹುಳುಗಳೇನಿದಾವೆ, ಅವು ಕಂದು ಮಿಶ್ರಿತ ಕಪ್ಪು ಬಣ್ಣದಿಂದ ಕೂಡಿರ್ತವೆ ಮತ್ತೆ ದೇಹದ ಮೇಲೆ ಕಪ್ಪು ಚುಕ್ಕೆಗಳನ್ನ ಹೊಂದಿರ್ತದೆ. ಮತ್ತೆ ಈ ಒಂದು ಹುಳು 4ರಿಂದ 6ನೇ ಹಂತದ ಹುಳುಗಳು ಹೆಚ್ಚಿನ ಪ್ರಮಾಣದಲ್ಲಿ ಹಾನಿಯನ್ನು ಉಂಟು ಮಾಡ್ತವೆ. ಈ ಹುಳುಗಳನ್ನು ನಾವು ಕ್ಷೇತ್ರ ಮಟ್ಟದಲ್ಲಿ ಗುರುತಿಸುವುದು ಹೇಗೆ ಅಂದ್ರೆ, ಈ ಹುಳುಗಳ ತಲೆ ಭಾಗ ಕಪ್ಪು ಬಣ್ಣದಿಂದ ಕೂಡಿರ್ತದೆ. ಆ ಕಪ್ಪು ಬಣ್ಣದ ತಲೆ ಏನಿದೆ ಅದ್ರ ಮುಂಭಾಗದಲ್ಲಿ ಬಿಳಿ ಬಣ್ಣದ, ನಮ್ಮ ಇಂಗ್ಲಿಷ್ ಅಕ್ಷರದಲ್ಲಿ ವೈ ಆಕೃತಿ ಅಂದ್ರೆ ತಲೆ ಕೆಳಗಾದಂತ ವೈ ಆಕೃತಿಯ ಕುರ್ತು ತಲೆಯ ಮುಂಭಾಗದಲ್ಲಿ ಇರ್ತದೆ. ಅದೇ ರೀತಿ ಈ ಹುಳುವಿನ ಹಿಂಭಾಗದಲ್ಲಿ ಅಂದ್ರೆ ಕಿಬ್ಬೊಟ್ಟೆ ಅಂತ ಏನ್ ಕರಿತೀವಿ, ನಮ್ದು 8th ಅಬ್ಡೋಮಿನ ಸೆಗ್ಮೆಂಟ್ ಅಲ್ಲಿ ನಮ್ಗೆ ಚೌಕಾಕಾರದ 4 ಮಚ್ಚೆಗಳು ಇರ್ತವೆ. ಅಂದ್ರೆ ಗಾಢ ಕಂದು ಮಿಶ್ರಿತ ಕಪ್ಪು ಬಣ್ಣದ 4 ಮಚ್ಚೆಗಳು ಹುಳುವಿನ ಕೊನೆಯ ಭಾಗದಲ್ಲಿ ಇರುತ್ತೆ. ಇದು ಪ್ರಮುಖವಾಗಿ ಇದನ್ನ ಕ್ಷೇತ್ರ ಮಟ್ಟದಲ್ಲಿ ಗುರುತಿಸತಕ್ಕಂಥದ್ದು. ಹೀಗೆ ಮರು ಹುಳುವಿನ ಹಂತ 14ರಿಂದ 28 ದಿನಗಳವರೆಗೂ ಸಹಿತ ಬೆಳೆಗಳಿಗೆ ಹಾನಿಯನ್ನ ಉಂಟು ಮಾಡುತ್ತೆ. ಈ ಹುಳುಗಳು ಏನಂದ್ರೆ ಹಗಲು ತಲೆ ಇವು ಎಲೆಗಳ ಸುರುಳಿನಲ್ಲಿ ಬಚ್ಚಿಟ್ಕೊಂಡಿರ್ತವೆ, ರಾತ್ರಿ ಹೊತ್ತಲ್ಲಿ ಹೊರಗಡೆ ಬಂದು ಸಕ್ರಿಯವಾಗಿ ಬೆಳೆಗಳನ್ನ ತಿಂದು ನಾಶವನ್ನು ಮಾಡ್ತವೆ. ಮತ್ತೆ ಈ ಮರಿ ಹುಳುಗಳಲ್ಲಿ ಒಂದು ವಿಶಿಷ್ಟವಾದಂತ ಗುಣ ಇದೆ, ಅದೇನಂದ್ರೆ ಇದು ಸ್ವಭಕ್ಷಕ ಕೀಟ. ನಾವು ಆಗ್ಲೇ ಮೊಟ್ಟೆ ಹಂತದಲ್ಲಿ ಹೇಳಿದ್ವಿ, ಒಂದು N25 ಏನಿದೆ ಅದು 1000ರಿಂದ 2000 ಮೊಟ್ಟೆಗಳನ್ನ ಇಡುತ್ತೆ ಅಂತ. ಇಷ್ಟು ಮೊಟ್ಟೆಗಳನ್ನ ಇಟ್ಟರು ಸಹಿತ ಇದು ಸ್ವಭಕ್ಷಕ ಕೀಟ ಆಗಿರೋದ್ರಿಂದ ದೊಡ್ಡ ಹುಳುಗಳು ಏನಿದಾವೆ ಅದು ಅದೇ ಜಾತಿಯ ಸಣ್ಣ ಹುಳುಗಳನ್ನ ಆ ಹುಳನೇ ತಿಂತಕ್ಕಂಥದ್ದು. ಇದರಿಂದ ಏನಾಗುತ್ತೆ, 1ರಿಂದ 2 ಹುಳುಗಳು ಮಾತ್ರ ಒಂದು ಸುರುಳಿನಲ್ಲಿ ನ್ಯಾಚುರಲ್ ಆಗಿ ಅದನ್ನೇ ಕಂಟ್ರೋಲ್ ಆಗಿ 1ರಿಂದ 2 ಹುಳುಗಳು ಮಾತ್ರ ಒಂದು ಸುರುಳಿನಲ್ಲಿ ಉಳ್ಕೊಳ್ತವೆ. ಹೀಗೆ 14ರಿಂದ 28 ದಿನಗಳವರೆಗೆ ಹಾನಿಯನ್ನು ಉಂಟು ಮಾಡಿ ಇದು ಕೋಶಾವಸ್ಥೆಗೆ ಹೋಗುತ್ತೆ. ಇನ್ನು ಕೋಶಾವಸ್ಥೆಯನ್ನ ನೋಡೋದಾದ್ರೆ ಇದು 9ರಿಂದ 10 ದಿನಗಳವರೆಗೆ ಕೋಶಾವಸ್ಥೆನಲ್ಲಿ ಇರುತ್ತದೆ. ಕೋಶಾವಸ್ಥೆಗೆ ಇದು ಬೆಳೆಗಳ ಸುರುಳಿ ಅಥವಾ ಮಣ್ಣಿನಲ್ಲಿ ಕೋಶಾವಸ್ಥೆಗೆ ಹೋಗುತ್ತೆ. ಮಣ್ಣಿನಲ್ಲಿ ಹೋಗೋದಾದ್ರೆ ಇದು 2ರಿಂದ 8 ಆಳದಲ್ಲಿ ಕೋಶಾವಸ್ಥೆಗೆ ಹೋಗುತ್ತೆ. ಈ ಒಂದು ಕೋಶಗಳನ್ನು ನಾವು ಹೇಗೆ ಗುರುತಿಸಬಹುದು, ಇದು ಕಂದು ಮಿಶ್ರಿತ ಕೆಂಪು ಬಣ್ಣದಿಂದ ಕೂಡಿರ್ತದೆ. 9ರಿಂದ 10 ದಿನಗಳ ನಂತರ ಕೋಶಾವಸ್ಥೆಯನ್ನು ಮುಗಿಸಿ ಅದರಿಂದ ಪತಂಗಗಳು ಹೊರಗಡೆ ಬರ್ತವೆ. ಮುಂದಿನ ಅಂತ ಅದು ಪ್ರೌಢಾವಸ್ಥೆ ಅಂತ. ಪ್ರೌಢಾವಸ್ಥೆನಲ್ಲಿ ಏನು ಪತಂಗಗಳಿದ್ದಾವೆ ಅವು 8ರಿಂದ 10 ದಿನಗಳ ಕಾಲ ಜೀವಿಸಿರ್ತವೆ. ಅದರಲ್ಲಿ ಗಂಡು ಪತಂಗ ಏನಿದೆ ಅದು ಬೂದು ಮಿಶ್ರಿತ ಕಂದು ಬಣ್ಣದಿಂದ ಇರ್ತದೆ. ಆ ಒಂದು ಪತಂಗದಲ್ಲಿ ಮುಂಭಾಗದ ರೆಕ್ಕೆಗಳಿಂದನೇ ಆ ಒಂದು ಇದು ಸೈನಿಕ ಹುಳುವಿನ ಪತಂಗ ಅಂತ ನಾವು ಹೇಗೆ ಕ್ಷೇತ್ರ ಮಟ್ಟದಲ್ಲಿ ಗುರುತಿಸಬೇಕಂದ್ರೆ, ಅದ್ರ ಮುಂಭಾಗದ ರೆಕ್ಕೆಗಳೇನಿದಾವೆ ಅದ್ರ ಮೇಲೆ ಒಂದು ಅಂಡಾಕಾರ ಅಥವಾ ಕಕ್ಷಾಕಾರದ ಮಚ್ಚೆಗಳು ಮುಂಭಾಗದ ರೆಕ್ಕೆ ಮೇಲೆ ಇರ್ತಕ್ಕಂಥದ್ದು. ಅದೇ ರೀತಿ ಆ ರೆಕ್ಕೆಯ ತುದಿನಲ್ಲಿ ಒಂದು ಬಿಳಿ ಬಣ್ಣದ ಮಚ್ಚೆಗಳು ಇರ್ತವೆ. ಇನ್ನು ಹೆಣ್ಣು ಪತಂಗಗಳೇನಿದ್ದಾವೆ ಅವು ಕಪ್ಪು ಮಿಶ್ರಿತ ಕಂದು ಬಣ್ಣದಿಂದ ಕೂಡಿರ್ತವೆ. ಹೀಗೆ ಈ ಒಂದು ಸೈನಿಕ ಹುಳು ಏನಿದೆ ಅದು ಮೊಟ್ಟೆ, 6 ಮರಿ ಹುಳುವಿನ ಅಂತ, ಕೋಶಾವಸ್ಥೆ ಮತ್ತೆ ಪ್ರೌಢಾವಸ್ಥೆಯನ್ನ ಪೂರ್ಣಗೊಳಿಸುತ್ತೆ. ಒಟ್ಟಾರೆಯಾಗಿ ಇದು 36ರಿಂದ 42 ದಿನಗಳಲ್ಲಿ ತನ್ನ ಜೀವನ ಚಕ್ರವನ್ನ ಪೂರ್ಣಗೊಳಿಸುತ್ತದೆ. ಇಷ್ಟಿದ್ದು ಸಹ ಸಾಕಷ್ಟು ಹಾನಿಯನ್ನ ಇದು ಉಂಟು ಮಾಡೋದ್ರಿಂದ ಈ ಬಗ್ಗೆ ಕೃಷಿಕರು ಮನವರಿಕೆ ಮಾಡಿಕೊಳ್ಬೇಕು. ಹಾನಿಯ ಲಕ್ಷಣಗಳು ಏನೆಲ್ಲವನ್ನ ನಾವು ಕ್ಷೇತ್ರದಲ್ಲಿ ಕಾಣ್ತೀವಿ, ಈ ರೀತಿಯ ಒಂದು ಬೆಳೆಯಲ್ಲಿ ಈ ತೊಂದರೆ ಶುರುವಾಗಿದೆ, ಸೈನಿಕ ಹುಳುವಿನ ಒಂದು ಹಾನಿ ಆಗ್ತಾ ಇದೆ ಅಂತ ತಿಳ್ಕೊಳ್ಳೋಕೆ ಏನು ಲಕ್ಷಣಗಳಿರುತ್ತೆ? ಸೈನಿಕ ಹುಳುವಿನ ಹಾನಿಯ ಲಕ್ಷಣಗಳನ್ನ ನಾವು ನೋಡೋದಾದ್ರೆ, ಪ್ರಾಥಮಿಕ ಹಂತದಲ್ಲಿ 3ರಿಂದ 4 ದಿನಗಳ ಮೊಟ್ಟೆಗಳಿಂದ ಹೊರಬಂತ ಮರಿ ಹುಳುಗಳೇನಿದಾವೆ ಅವು ಈ ಒಂದು ಮುಸುಕಿನ ಜೋಳದ ಎಲೆಯ ಮೇಲ್ಭಾಗವನ್ನು ಕೆರೆದು ತಿಂತ ಇರ್ತವೆ. ಈ ರೀತಿ ಕೆರೆದು ತಿನ್ನೋದ್ರಿಂದ ಎಲೆಗಳ ಮೇಲೆ ಬಿಳಿ ಬಣ್ಣದ ಮಚ್ಚೆಗಳು, ಅಂದ್ರೆ ಬಿಳಿ ಬಣ್ಣದ ತೆಳುವಾದಂತಹ ಉದ್ದನೆಯ ಮಚ್ಚೆಗಳು ಎಲೆಗಳ ಮೇಲೆ ಕಾಣಿಸ್ಕೊಳ್ತವೆ. ಇದು ಪ್ರಾಥಮಿಕ ಹಾನಿಯ ಲಕ್ಷಣಗಳು. ತದನಂತರದಲ್ಲಿ ಮರಿ ಹುಳುಗಳು ಏನಿರ್ತವೆ, ಅವು ಒಂದು ರೇಷ್ಮೆಯಂತ ನೂಲಿನ ಸಹಾಯದಿಂದ ಗಾಳಿ ಮುಖಾಂತರ ಒಂದ್ ಗಿಡದಿಂದ ಇನ್ನೊಂದು ಗಿಡಕ್ಕೆ ಹರಡುತ್ತವೆ. ಇವು ಅಷ್ಟೇ, ಆಗ್ಲೇ ಹೇಳ್ದಂಗೆ ಈ ಒಂದು ಮರಿ ಹುಳುಗಳು ಸುರುಳಿ ಭಾಗದಲ್ಲಿ ಹೆಚ್ಚಿಗೆ ಕಂಡು ಬರ್ತವೆ. ರಾತ್ರಿ ಹೊತ್ತಲ್ಲಿಯೇ ಸಕ್ರಿಯವಾಗಿ ಬೆಳೆಗಳನ್ನು ತಿಂದು ಹಾನಿ ಮಾಡ್ತವೆ. ನಂತರದ ಹಂತಗಳಲ್ಲಿ ಲಕ್ಷಣಗಳನ್ನ ನಾವು ನೋಡೋದಾದ್ರೆ 4-6 ಹಂತದ ಹುಳುಗಳು ಈ ಒಂದು ಸುಳಿಯನ್ನ ಸೇರ್ಕೊಂಡ್ಬಿಡ್ತವೆ. ಸುಳಿಯನ್ನ ಸೇರ್ಕೊಂಡ್ಬಿಟ್ಟು ಎಲೆಯನ್ನ ತಿಂದು ಹಾನಿ ಮಾಡ್ತವೆ. ಈ ರೀತಿ ಎಲೆಗಳನ್ನ ತಿನ್ನೋದ್ರಿಂದ ಎಲೆಗಳ ಮೇಲೆ ರಂಧ್ರಗಳು ಉಂಟಾಗ್ತವೆ. ಅದೇ ರೀತಿ ಸುಳಿ ಭಾಗವನ್ನ ಇವು ತಿಂದು ಹಾನಿ ಮಾಡೋದ್ರಿಂದ ಹೊಸದಾಗಿ ಎಲೆ ಮತ್ತೆ ತೆನೆಗಳು ಆ ಒಂದು ಗಿಡದಿಂದ ಬರೋದಿಲ್ಲ. ಮತ್ತೆ ಈ ಒಂದು ಸೈನಿಕ ಹುಳು ಏನು ಸುಳಿ ಭಾಗದಲ್ಲಿ ಇರುತ್ತೆ, ಆ ಒಂದು ಭಾಗದಲ್ಲಿ ಒಂದು ಮರದ ಪುಡಿ ಅಂತ ಹಸಿ ಹಿಕ್ಕೆಗಳನ್ನ ನಾವು ಕಾಣಬಹುದು. ಅದಕ್ಕೆ ಈ ಒಂದು ಹುಳುವಿಗೆ ಲದ್ದಿ ಹುಳು ಅಂತ ಹೆಸರು ಸಹಿತ ಬಂದಿದೆ. ಇನ್ನು ಸ್ವಲ್ಪ ಲೇಟರ್ ಸ್ಟೇಜಸ್ ಅಲ್ಲಿ ನಮ್ಗೆ ಇನ್ಫೆಸ್ಟೇಷನ್ ಕಂಡು ಬಂದಂತ ಸಂದರ್ಭದಲ್ಲಿ ಇವು ತೆನೆ ಬೆಳೀತಾ ಇರ್ತಕ್ಕಂತ ಗಿಡಗಳಲ್ಲಿ ತೆನೆಗಳನ್ನ ಕೊರೆದು ಕಾಳುಗಳನ್ನು ಸಹಿತ ತಿಂತವೆ. ಹೀಗೆ ಒಂದು ಒಟ್ಟಾರಿಯಾಗಿ ಈ ಒಂದು ಸೈನಿಕ ಹುಳು ಏನಿದೆ, ಮುಸುಕಿನ ಜೋಳದ ಬೆಳವಣಿಗೆ ಎಲ್ಲಾ ಹಂತಗಳಲ್ಲೂ ಸಹಿತ ಇದು ಹಾನಿಯನ್ನು ಉಂಟು ಮಾಡುತ್ತೆ. ಅದು ಗಿಡದ ಎಲ್ಲಾ ಭಾಗಗಳಿಗೂ ಸಹಿತ ಹಾನಿಯನ್ನು ಉಂಟು ಮಾಡುತ್ತೆ. ಅಂದ್ರೆ ನಮ್ಗೆ ಸೀಡ್ಲಿಂಗ್ಸ್, ಎಲೆ, ಕಾಂಡ, ಸುರುಳಿ ಮತ್ತೆ ತೆನೆ, ಕಾಳು ಈ ಎಲ್ಲಾ ಭಾಗವನ್ನು ತಿನ್ನೋದ್ರಿಂದ ಗಿಡದ ಬೆಳವಣಿಗೆ ಕುಂಠಿತ ಆಗುತ್ತೆ, ಇಳುವರಿ ಕುಸಿತ ಆಗಿ ರೈತರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಆರ್ಥಿಕ ನಷ್ಟವನ್ನ ಉಂಟು ಮಾಡುತ್ತೆ. ಇಷ್ಟೆಲ್ಲ ನಷ್ಟವನ್ನ ಉಂಟು ಮಾಡುವಂತ ಸಂದರ್ಭದಲ್ಲಿ ಇದನ್ನ ಹತೋಟಿ ಅವಶ್ಯಕವಾಗಿ ನಾವು ಮಾಡಲೇಬೇಕಾಗತ್ತೆ. ಈ ಹತೋಟಿ ಕ್ರಮಗಳನ್ನ ನಾವು ಗಮನಿಸಿದಾಗ ಮುಖ್ಯವಾಗಿ ಇದು ವರ್ಷ ಪೂರ್ತಿ ನೀರು ಜೀವನ ಚಕ್ರ ಇರುತ್ತೆ. ಜೊತೆಗೆ ಪ್ರತಿ ಕೃಷಿ ಭೂಮಿಯಲ್ಲೂ ಇದಕ್ಕೆ ಆಶ್ರಯ ನೀಡುವಂತಹ ಸಸ್ಯಗಳು ಬದುವಿನಲ್ಲಿ ಬೆಳೆದಿರಬಹುದು, ಸುತ್ತಮುತ್ತಲ ಮರಗಿಡಗಳಲ್ಲಿ ಇರಬಹುದು, ಇವುಗಳ ಒಂದು ಆಶ್ರಯ ತಾಣಗಳಾಗಿ ಅವೆಲ್ಲ ಇದ್ದೇ ಇರುತ್ತೆ. ಹೀಗೆಲ್ಲ ಇರುವಾಗ ಹತೋಟಿ ಮಾಡೋದು ಕಷ್ಟನೇ, ಕೇವಲ ಒಂದು ಕ್ರಮದಿಂದ ಆಗಲ್ಲ ಅಂತ ಅನ್ಸುತ್ತೆ. ಹಾಗಾಗಿ ಇದಕ್ಕೆ ಸಮಗ್ರ ಹತೋಟಿ ಕ್ರಮಗಳನ್ನ ಈಗಾಗಲೇ ತಜ್ಞರು ಶಿಫಾರಸು ಮಾಡ್ತಾ ಇದ್ದಾರೆ. ಹೇಳಿ ಶಿಲ್ಪ ಅವರು, ಸಮಗ್ರ ಹತೋಟಿ ಕ್ರಮವಾಗಿ ಮುಸುಕಿನ ಜೋಳದಲ್ಲಿ ಸೈನಿಕ ಹುಳುವಿನ ನಿಯಂತ್ರಣ ಎಲ್ಲಿಂದ ಪ್ರಾರಂಭ ಆಗಬೇಕು? ಹೌದು, ತಾವ್ ಹೇಳ್ದಂಗೆ ಈ ಮುಸುಕಿನ ಜೋಳವನ್ನ ನಾವು ಸಮಗ್ರವಾದ ಹತೋಟಿ ಕ್ರಮಗಳನ್ನ ಬಳಸಿ ನಾವು ನಿಯಂತ್ರಣವನ್ನ ಮಾಡಬೇಕಾಗುತ್ತೆ. ಈಗ ಸಮಗ್ರ ಹತೋಟಿ ಕ್ರಮಗಳನ್ನ ನಾವು ನೋಡೋದಾದ್ರೆ 4 ಪ್ರಮುಖ ವಿಧಾನಗಳು ಅಥವಾ ಕ್ರಮಗಳನ್ನ ನಾವು ಅನುಸರಿಸ್ತೀವಿ. ಅದರಲ್ಲಿ ಮೊದಲನೇದು ಬೇಸಾಯ ಕ್ರಮಗಳು, ನಂತರ ಯಾಂತ್ರಿಕ ವಿಧಾನಗಳು, ಜೈವಿಕ ವಿಧಾನಗಳು ಹಾಗೂ ರಾಸಾಯನಿಕ ವಿಧಾನಗಳು ಅಂತ. ಇನ್ನು ಬೇಸಾಯ ಕ್ರಮಗಳನ್ನ ನಾವು ನೋಡೋದಾದ್ರೆ ಮೊದಲನೇದಾಗಿ ಮಾಗಿ ಉಳುಮೆಯನ್ನು ಮಾಡ್ತಕ್ಕಂಥದ್ದು. ಅಂದ್ರೆ ಬೇಸಿಗೆನಲ್ಲಿ ನಾವು ಆಳವಾದ ಮಾಗಿ ಉಳುಮೆಯನ್ನು ಮಾಡೋದ್ರಿಂದ ಈ ಒಂದು ಕೀಟದ ಕೋಶಗಳೇನಿದೆ ಅವು ಸೂರ್ಯನ ಶಾಖಕ್ಕೆ ಮತ್ತೆ ಇತರ ಪರಭಕ್ಷಕ ಕೀಟಗಳಿಗೆ ಅವು ಎಕ್ಸ್ಪೋಸ್ ಆಗಿ ಕೋಶಗಳನ್ನ ನಾವು ನಾಶ ಮಾಡಲಿಕ್ಕೆ ಸಹಾಯ ಆಗುತ್ತೆ. ಅದೇ ರೀತಿ ಮುಸುಕಿನ ಜೋಳವನ್ನು ನಾವು ಏಕಕಾಲಕ್ಕೆ ಬಿತ್ತನೆ ಮಾಡ್ತಕ್ಕಂಥದ್ದು. ಅಂದ್ರೆ ಮೆಕ್ಕೆಜೋಳ ಬೆಳೀತಕ್ಕಂತ ಪ್ರದೇಶದಲ್ಲಿ ಅದನ್ನೇ ಮಡಗನೆ ನಾವು ಮುಸುಕಿನ ಜೋಳವನ್ನ ಬಿತ್ತಿ ಆದಷ್ಟು ಎಲ್ಲಾ ರೈತರು ಒಂದೇ ಕಾಲಕ್ಕೆ ಅಂದ್ರೆ ಏಕಕಾಲಕ್ಕೆ ನಾವು ಬಿತ್ತನೆಯನ್ನು ಮಾಡೋದ್ರಿಂದ ಈ ಒಂದು ಕೀಟದ ಸಂಖ್ಯೆ ಮತ್ತು ಅವುಗಳ ಸಂತತಿ ಅಭಿವೃದ್ಧಿ ಆಗೋದನ್ನ ನಾವು ತಡೆಗಟ್ಟಬಹುದು. ಅದೇ ರೀತಿ ಮುಸುಕಿನ ಜೋಳದಲ್ಲಿ ಅಂತರ ಬೆಳೆಯಾಗಿ ದ್ವಿದಳ ಧಾನ್ಯಗಳನ್ನ ಬೆಳೀತಕ್ಕಂಥದ್ದು. ದ್ವಿದಳ ಧಾನ್ಯಗಳು ನಮ್ಮ ಹೆಸರು, ಉದ್ದು, ತೊಗರಿ, ಅಲಸಂದೆಗಳನ್ನ ಮುಸುಕಿನ ಜೋಳದಲ್ಲಿ ದ್ವಿದಳ ಧಾನ್ಯಗಳಾಗಿ ಬೆಳೆಯೋದ್ರಿಂದ ಈ ಒಂದು ದ್ವಿದಳ ಧಾನ್ಯಗಳಲ್ಲಿ ಏನು ಒಂದು ವೊಲಟೈಲ್ ಕೆಮಿಕಲ್ಸ್ ರಿಲೀಸ್ ಆಗುತ್ತೆ. ಈ ಒಂದು ಕೆಮಿಕಲ್ ಏನ್ ಮಾಡುತ್ತೆ, ಸೈನಿಕ ಹುಳುವನ್ನ ರಿಪಲೆಂಟ್ ಆಕ್ಷನ್ ಅಂದ್ರೆ ಅದನ್ನ ಹಿಮ್ಮೆಟ್ಟಿಸುತ್ತೆ. ಮುಖ್ಯ ಬೆಳೆಗೆ ಹಾನಿ ಮಾಡೋದ್ರಿಂದ ತಡೆಗಟ್ಟಿ ಆ ಒಂದು ಹುಳುವನ್ನ ಹಿಮ್ಮೆಟ್ಟಿಸುತ್ತೆ. ಈ ಅಂತರ ಬೆಳೆಯಾಗಿ ದ್ವಿದಳ ಧಾನ್ಯಗಳನ್ನ ಬೆಳೆಯೋದ್ರ ಒಂದೇ ಕ್ರಮದಿಂದ ಶೇಕಡ 20-30% ಈ ಒಂದು ಕೀಟಬಾಧೆಯನ್ನ ಕಡಿಮೆ ಮಾಡಬಹುದು ಅಂತ ಒಂದು ಸ್ಟಡಿಯಲ್ಲಿ ನಿಮ್ಗೆ ಹೇಳಲಾಗತ್ತೆ. ಅದೇ ರೀತಿ ಬೇಸಾಯ ಕ್ರಮಗಳಲ್ಲಿ ನಿಮ್ಗೆ ಹೊಲದ ಸುತ್ತ ಆಕರ್ಷಕ ಬೆಳೆಗಳನ್ನ ಬೆಳೀತಕ್ಕಂಥದ್ದು. ಅಂದ್ರೆ ಮುಸುಕಿನ ಜೋಳ ಏನ್ ಬೆಳೆದಿರ್ತೀವಿ ಆ ಒಂದು ಹೊಲದ ಸುತ್ತದಲ್ಲಿ ಆಕರ್ಷಕ ಬೆಳೆಯಾಗಿ ನಾವು ನೇಪಿಯರ್, ಮೇವಿನ ಹುಲ್ಲು ಅಥವಾ ಹೂವಿನ ಗಿಡ, ನಮ್ಮ ಚೆಂಡು ಈ ತರ ಹೂವಿನ ಗಿಡಗಳನ್ನ ನಾವು 3-4 ಬೆಳೆಯೋದ್ರಿಂದ ಈ ಒಂದು ಆಕರ್ಷಕ ಬೆಳೆಗಳು ನೈಸರ್ಗಿಕ ಶತ್ರುಗಳು ಏನಿದ್ದಾವೆ ಸೈನಿಕ ಹುಳುವಿನ ನೈಸರ್ಗಿಕ ಶತ್ರುಗಳನ್ನ ಇವು ಆಕರ್ಷಣೆ ಮಾಡ್ತವೆ. ಆಕರ್ಷಣೆ ಮಾಡಿ ಅದರ ಮೂಲಕ ಸೈನಿಕ ಹುಳುವನ್ನ ನಿಯಂತ್ರಣ ಮಾಡಲಿಕ್ಕೆ ಸಹಾಯ ಆಗುತ್ತೆ. ಇದಷ್ಟು ಬೇಸಾಯ ಕ್ರಮಗಳು ಅಥವಾ ಕೃಷಿ ಪದ್ಧತಿಗಳ ಮೂಲಕ ಸೈನಿಕ ಹುಳುವಿನ ನಿಯಂತ್ರಣ. ಮುಂದಿನ ಪದ್ಧತಿಯನ್ನು ನಾವು ನೋಡೋದಾದ್ರೆ ಯಾಂತ್ರಿಕ ವಿಧಾನಗಳು. ಯಾಂತ್ರಿಕ ವಿಧಾನಗಳಲ್ಲಿ ನಾವು ಮೆಕ್ಕೆಜೋಳವನ್ನು ಬಿತ್ತಿದ ನಂತರ ಕಾಲಕಾಲಕ್ಕೆ ನಾವು ನವಲಕ್ಕೆ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನು ಮಾಡಬೇಕಾಗುತ್ತೆ. ಪರಿಶೀಲನೆಯನ್ನು ಮಾಡಿದಾಗ ಅಲ್ಲಿ ಗುಂಪು ಗುಂಪಾಗಿರ್ತಕ್ಕಂಥ ಮೊಟ್ಟೆ ಅಥವಾ ಆ ಪ್ರಾರಂಭಿಕ ಹಂತದ ಮರಿಗಳನ್ನ ನಾವು ಕೈಯಿಂದನೇ ಹಾಯ್ದು ನಾಶ ಮಾಡ್ತಕ್ಕಂಥದ್ದು. ಅದೇ ರೀತಿ ಲೇಟರ್ ಸ್ಟೇಜಸ್ ಅಲ್ಲಿ ನಮ್ಗೆ ಇನ್ಫೆಸ್ಟೇಷನ್ ಕಂಡದಂತ ಕಡೆಗಳಲ್ಲಿ ಅಂದ್ರೆ ಹೂವಿನ ಹಂತದಲ್ಲಿ ಕೈಯಿಂದನೇ ನಾವು ಬಲಿತ ಹುಳುಗಳನ್ನ ಆಯ್ದು ನಾಶ ಮಾಡಬಹುದು. ಮತ್ತೊಂದು ಪ್ರಮುಖವಾದಂತಹ ಯಾಂತ್ರಿಕ ವಿಧಾನ ಏನಂದ್ರೆ ಮೋಹಕ ಬಲೆಗಳನ್ನ ಬಳಸ್ತಕ್ಕಂಥದ್ದು, ಅಂದ್ರೆ ಫೆರಮೋನ್ ಟ್ರಾಪ್ಸ್ ಅಂತ ಏನಂತೀವಿ. ಈ ಒಂದು ಮೋಹಕ ಬಲೆಗಳನ್ನ ನಾವು 5-8 ಪ್ರತಿ ಎಕರೆಗೆ ಅಳವಡಿಸಬೇಕು. ಇದನ್ನ ನಾವು ಬೆಳೆದು ಹೈಟ್ ಎಷ್ಟು ಇರ್ತದೆ ಅಷ್ಟು ಎತ್ತರಕ್ಕೆ ಇದನ್ನ ನಾವು ಫಿಕ್ಸ್ ಮಾಡಬೇಕಾಗುತ್ತೆ. ಈ ಮೋಹಕ ಬಲೆಗಳನ್ನ ಬಳಸೋದ್ರಿಂದ ಅದರಲ್ಲಿ ಏನು ನೀರ್ ಅಂತ ಬಳಸಿರ್ತಾರೆ ಅದರಲ್ಲಿರ್ತಕ್ಕಂತ ಕೆಮಿಕಲ್ ಇಂದ ಅದು ಗಂಡು ಪತಂಗಗಳನ್ನ ಆಕರ್ಷಣೆ ಮಾಡಿ ಅದ್ರ ಮೂಲಕ ಗಂಡು ಪತಂಗಗಳನ್ನ ನಾವು ನಾಶ ಮಾಡಬಹುದು. ಮತ್ತೆ ಈ ಒಂದು ಮೋಹಕ ಬಲೆಗಳನ್ನ ಬಳಸಬೇಕಾದ್ರೆ ನಾವು ಆ ನೀರನ್ನ ನಾವು 20-25 ದಿನಗಳಿಗೆ ಚೇಂಜ್ ಮಾಡೋದ್ರಿಂದ ಇದನ್ನ ನಾವು ಬಹಳ ಪರಿಣಾಮಕಾರಿಯಾಗಿ ಈ ವಿಧಾನದಿಂದ ಹುಳುವನ್ನು ಹತೋಟಿ ಮಾಡಬಹುದು. ಹಾಗೇನೆ ಮತ್ತೊಂದು ಯಾಂತ್ರಿಕ ಕ್ರಮಗಳಲ್ಲಿ ಬಹಳ ಸುಲಭವಾದಂತಂದ್ರೆ ಎಕರೆಗೆ ಒಂದು 10 ಕವಲು ಕಡ್ಡಿಗಳನ್ನ ನೆಡ್ತಕ್ಕಂಥದ್ದು. ಅಂದ್ರೆ ಮರದ ಕವಲು ಕಡ್ಡಿಗಳನ್ನ ನೆಡೋದ್ರಿಂದ ನೈಸರ್ಗಿಕವಾಗಿ ಪಕ್ಷಿಗಳು ಬಂದು ಆ ಒಂದು ಕವಲು ಕಡ್ಡಿಗಳ ಮೇಲೆ ಕೂತ್ಕೊಳ್ಳುತ್ತೆ. ಕೂತ್ಕೊಂಡು ಮೊಟ್ಟೆ ಮತ್ತೆ ಮರಿ ಹುಳುಗಳನ್ನ ಹೆಕ್ಕಿ ತಿನ್ನೋದ್ರಿಂದ ನೈಸರ್ಗಿಕವಾಗಿ ಸಹಿತ ಈ ಒಂದು ಹುಳುವನ್ನ ಹತೋಟಿ ಆಗುತ್ತೆ. ಅದೇ ರೀತಿ ಮುಂದಿನ ವಿಧಾನಗಳನ್ನ ನಾವು ನೋಡೋದಾದ್ರೆ ಜೈವಿಕ ವಿಧಾನಗಳು. ಜೈವಿಕ ವಿಧಾನಗಳಲ್ಲಿ ಮೊದಲನೇದೇನಪ್ಪ ಅಂದ್ರೆ ಎಗ್ ಪ್ಯಾರಾಸೈಟ್ ನ ರಿಲೀಸ್ ಮಾಡ್ತಕ್ಕಂಥದ್ದು. ಅಂದ್ರೆ ಮೊಟ್ಟೆ ತಿನ್ನುವ ಪರಾವಲಂಬಿ ಕಣಜ ಇದೆ. ಈ ಒಂದು ಸೈನಿಕ ಹುಳುವಿಗೆ ಬಹಳ ಪರಿಣಾಮಕಾರಿಯಾದಂತ ಎಗ್ ಪ್ಯಾರಾಸೈಟ್ ಯಾವ್ದಪ್ಪ ಅಂದ್ರೆ ಟ್ರೈಕೋಗ್ರಾಮ ಪ್ರಿಟಿಯೋಸಮ್ ಅನ್ನೋ ಕಣಜ. ಈ ಒಂದು ಕಣಜವನ್ನ ನಾವು ಬೆಳೆ 15-30 ದಿನಗಳಿದ್ದಾಗ ಎಕರೆಗೆ ಒಂದು 50,000 15 ದಿನಗಳ ಅಂತರದಲ್ಲಿ 2 ಬಾರಿ ರಿಲೀಸ್ ಮಾಡೋದ್ರಿಂದ ಮೊಟ್ಟೆ ಹಂತದಲ್ಲಿ ಸೈನಿಕ ಹುಳುವನ್ನು ನಿಯಂತ್ರಣ ಮಾಡಬಹುದು. ಇದು ಹೇಗೆ ಕಂಟ್ರೋಲ್ ಮಾಡುತ್ತಪ್ಪ ಅಂದ್ರೆ ಈ ಟ್ರೈಕೋಗ್ರಾಮ ಕಣಜ ಏನಿದೆ ಅದು ಸೈನಿಕ ಹುಳುವಿನ ಮೊಟ್ಟೆಗಳ ಮೇಲೆ ಇದು ತನ್ನ ಮೊಟ್ಟೆಗಳನ್ನು ಇಡುತ್ತೆ. ಟ್ರೈಕೋಗ್ರಾಮದ ಮರಿ ಹುಳುಗಳು ಸೈನಿಕ ಹುಳುವಿನ ಮೊಟ್ಟೆಯನ್ನು ತಿಂದು ಚಿಟ್ಟೆಗಳಾಗಿ ಹೊರಗಡೆ ಬರೋದ್ರಿಂದ ಮೊಟ್ಟೆ ಹಂತದಲ್ಲೇನೆ ಈ ಸೈನಿಕ ಹುಳುವನ್ನು ನಾವು ನಿಯಂತ್ರಣ ಮಾಡ್ತಕ್ಕಂಥದ್ದು. ಹಾಗೆ ಮುಂದಿನ ಕ್ರಮವನ್ನು ನೋಡೋದಾದ್ರೆ ಜೈವಿಕ ಶಿಲೀಂದ್ರನಾಶಕಗಳನ್ನ ಬಳಕೆ ಮಾಡ್ತಕ್ಕಂಥದ್ದು. ಜೈವಿಕ ಶಿಲೀಂದ್ರನಾಶಕಗಳು ಈ ಒಂದು ಹುಳುವಿಗೆ ಪರಿಣಾಮಕಾರಿಯಾಗಿರ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಇದು ಮೆಟಾರಿಸಿಯಂ ಅನಿಸೋಪ್ಲಿಗೆ ಅಥವಾ ನಿಮೋರಿಯಲೆ ಅಥವಾ ಬೆವೀರಿಯಾ ಬ್ಯಾಸಿಯಾನ ಇದರಲ್ಲಿ ಯಾವ್ದಾದ್ರೂ ಒಂದು ಜೈವಿಕ ಶಿಲೀಂದ್ರನಾಶಕವನ್ನ ನಾವು 2-3 ಗ್ರಾಮ್ ಪ್ರತಿ ಲೀಟರ್ಗೆ ಬೆರೆಸಿ ಸಿಂಪರಣೆಯನ್ನ ಮಾಡಬೇಕು. ಇದನ್ನ ನಾವು ಬಿತ್ತನೆಯಾದಂತ 15-20 ದಿನಗಳಲ್ಲಿ ಸಿಂಪರಣೆ ಮಾಡಬೇಕಾಗುತ್ತೆ. ಮೋಡ್ ಆಫ್ ಆಕ್ಷನ್ ಏನಪ್ಪಾ ಅಂತಂದ್ರೆ ಈ ಒಂದು ಶಿಲೀಂಧ್ರಗಳೇನಿದಾವೆ ಅವು ಹುಳುವಿನ ಚರ್ಮದ ಮೇಲೆ ಸ್ಪ್ರೆಡ್ ಆಗುತ್ತೆ. ಸ್ಪ್ರೆಡ್ ಆಗಿ ಸೈನಿಕ ಹುಳುವಿಗೆ ರೋಗವನ್ನ ಬರೆಸಿ ಅದನ್ನ ಸಾಯಿಸುತ್ತೆ ಆ ಹುಳುವನ್ನ. ಅದೇ ರೀತಿ ಜೈವಿಕ ದುಂದಾಣುಗಳನ್ನು ಸಹಿತ ಬರೆಸ್ತಕ್ಕಂಥದ್ದು, ಅಂದ್ರೆ ಬೆಸಿಲಸ್ ಥುರಿಂಜೆನ್ಸಿಸ್ ಅನ್ನೋ ಬ್ಯಾಕ್ಟೀರಿಯಾವನ್ನು ಸಹಿತ ನಾವು 2 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಮಿಶ್ರಣ ಮಾಡಿ ಸಿಂಪರಣೆ ಮಾಡಬೇಕು. ಅದೇ ರೀತಿ ನಂಜಾಣು ಇದೆ SFMPV ಅಂತ, ಅಂದ್ರೆ ಸ್ಪೋಡಾಪ್ಟರ್ ಫುರುಸಿಫೆಡಾ ನ್ಯೂಕ್ಲಿಯೋ ಪಾಲಿಹೈಡ್ರೋಸಿಸ್ ವೈರಸ್ ಅಂತ, ಈ ಒಂದು ವೈರಾಣುವನ್ನು ಸಹಿತ ನಾವು 100 ml ಪ್ರತಿ ಲೀಟರ್ ನೀರಿಗೆ ಬರೆಸಿ ಈ ಒಂದು ಎಲೆಗಳ ಮೇಲೆ ಸಿಂಪರಣೆ ಮಾಡಬೇಕು. ಆ ಒಂದು ಎಲೆಗಳನ್ನು ತಿನ್ನೋದ್ರಿಂದ ಈ ಒಂದು ಹುಳುವಿಗೆ ರೋಗ ಉಂಟಾಗಿ ಅದು ಸಾಯ್ತಕ್ಕಂಥದ್ದು. ಅದೇ ರೀತಿ ನೈಸರ್ಗಿಕ ಶತ್ರುಗಳು ಸಹಿತ ಈ ಒಂದು ಕೀಟಗಳು ಇದಾವೆ. ಅದೇ ಅದೊಂದೇ ಒಂದು ಲೇಡಿ ಬರ್ಡ್ ಬಿಟಲು, ಸಾಯಿಲ್ ಸರ್ಫೇಸ್ ಬಿಟಲು, ಇರುವೆಗಳು, ಕಣಜ, ಇಯರ್ವಿಗ್ ಇವೆಲ್ಲವೂ ಸಹಿತ ನೈಸರ್ಗಿಕವಾಗಿ ಈ ಒಂದು ಹುಳುವನ್ನು ಕಂಟ್ರೋಲ್ ಮಾಡುತ್ತೆ. ಅಂದ್ರೆ ಮೊಟ್ಟೆ ಮತ್ತೆ ಮರಿ ಹುಳುಗಳನ್ನ ತಿಂದು ನೈಸರ್ಗಿಕವಾಗಿ ಹತೋಟಿ ಮಾಡುತ್ತದೆ. ಈಗ ಒಂದು ಸ್ಟಡಿ ಪ್ರಕಾರ ಇಯರ್ವಿಗ್ ನಮ್ದು ದಿಂಡಿಗಳು ಏನಿದಾವೆ ಇವು ಒಂದು ದಿನಕ್ಕೆ ಕನಿಷ್ಠ ಅಂದ್ರೆ 40 ಈ ಸೈನಿಕ ಹುಳುಗಳ ಮರಿ ಹುಳುಗಳನ್ನ ತಿಂದು ಈ ಒಂದು ಹುಳುವನ್ನ ಹತೋಟಿ ಮಾಡ್ತಕ್ಕಂತ ವರದಿಗಳು ಇದೆ. ಇನ್ನು ಕೊನೆಯದಾಗಿ ಉಳಿದಿರೋದು ರಾಸಾಯನಿಕ ವಿಧಾನ, ಕೊನೆಯ ಅಸ್ತ್ರ ಅಲ್ವಾ, ಹೇಳಿ ಅದನ್ನ ಹೇಗ್ ಮಾಡ್ಬೇಕು? ಹೌದು, ಈ ಒಂದು ರಾಸಾಯನಿಕ ವಿಧಾನಗಳಿಗೆ ಮುಂದೆ ಇನ್ನೊಂದು ಜೈವಿಕ ನಿಯಂತ್ರಣ ಕ್ರಮ ಇದೆ. ಅದು ಬೇವಿನ ಔಷಧಿಯನ್ನು ಸಿಂಪರಣೆ ಮಾಡ್ತಕ್ಕಂಥದ್ದು. ನಮ್ಗೆ 5% ಕೀಟ ಬಾಧೆ ಇದ್ರೆ ಅವಾಗ ನಾವು 5% ಬೇವಿನ ಬೀಜದ ಕಷಾಯ ಅಥವಾ ಬೇವಿನ ಮೂಲದ ಕೀಟನಾಶಕಗಳಾದಂತ ಅಜಾರ್ ಡಿರೆಕ್ಟಿನ್ ಅಂತ ನಮ್ಗೆ ಮಾರುಕಟ್ಟೆಯಲ್ಲಿ ದೊರೆತಿದೆ. ಅದು 1500 PPM 5 ml ಪ್ರತಿ ಲೀಟರ್ ನೀರಿಗೆ ಸಿಂಪರಣೆ ಮಾಡಿ ಬಳಸಬೇಕು. ಇದರಿಂದ ಏನಾಗುತ್ತೆ, ಅದು ರಿಪೆಲೆಂಟ್ ಆಕ್ಷನ್ ಆಗುತ್ತೆ. ಅಂದ್ರೆ ಅದು ಕಹಿ ಬರೋದ್ರಿಂದ ಹುಳುಗಳನ್ನೇ ಬೆಳೆಯನ್ನು ತಿಂದನೆ ಹಿಮ್ಮೆಟ್ಟೋ ತರ ಮಾಡುತ್ತೆ ಈ ಒಂದು ಬೇವಿನ ಮೂಲದ ಕೀಟನಾಶಕ. ನೆಕ್ಸ್ಟ್ ಕೊನೆಯದಾಗಿ ನಮ್ಗೆ ರಾಸಾಯನಿಕ ವಿಧಾನ. ರಾಸಾಯನಿಕ ವಿಧಾನಗಳಲ್ಲಿ ನಾವು ನೋಡಿದ್ರೆ ಮೊದಲನೇದು ಬೀಜೋಪಚಾರವನ್ನು ಮಾಡ್ತಕ್ಕಂಥದ್ದು. ಬೀಜೋಪಚಾರಕ್ಕೆ ನಮ್ಗೆ ಒಂದು ಯಾವುದು ಒಂದು ರಾಸಾಯನಿಕ ಅಂತಂದ್ರೆ ಈ ಒಂದು ಕಾಂಬಿ ಪ್ರಾಡಕ್ಟ್ ಇದೆ, ಅದು 19.8% ಸಯಾನ್ ಆಂಟಿ ನೆಲಿಪೋಲು ಪ್ಲಸ್ 19.8% ಥಯೋಮೆಥಾಕ್ಸಾಮ್ ಅಂತ. ಇದು ನಮ್ಗೆ ಮಾರುಕಟ್ಟೆನಲ್ಲಿ 4-10-DO ಅನ್ನೋ ಟ್ರೇಡ್ ನೇಮ್ ನಲ್ಲಿ ದೊರೆತಿದೆ. ಈ ಒಂದು ರಾಸಾಯನಿಕವನ್ನ ನಾವು 6 ml ಪ್ರತಿ ಕೆಜಿ ಬೀಜಕ್ಕೆ ಮಿಶ್ರಣ ಮಾಡಿ ಬಿತ್ತನೆಯನ್ನ ಮಾಡೋದ್ರಿಂದ ಪ್ರಾರಂಭಿಕ ಹಂತದಲ್ಲಿ ಈ ಒಂದು ಹುಳುವನ್ನ ನಾವು ಕಂಟ್ರೋಲ್ ಮಾಡಬಹುದು. ಅಂದ್ರೆ ಅದು ಬೀಜ ಮೊಳಕೆ ಹಂತದಿಂದ ಸೀಡ್ಲಿಂಗ್ ಸ್ಟೇಜ್ ವರೆಗೆ ಪ್ರಾರಂಭಿಕ ಹಂತದಲ್ಲಿ ಈ ಹುಳುವಿನ ಹತೋಟಿ ಮಾಡಲಿಕ್ಕೆ ಬೀಜೋಪಚಾರದಿಂದ ಸಹಾಯ ಆಗುತ್ತೆ. ಇನ್ನು ಕೆಮಿಕಲ್ ಸ್ಪ್ರೇ ಅನ್ನ ನೋಡೋದಾದ್ರೆ ನಮ್ಗೆ ಮೆಕ್ಕೆಜೋಳ ಬೆಳೀತಕ್ಕಂಥ ಹುಳದಲ್ಲಿ 10%+ ಕೀಟಬಾಧೆ ಇದ್ರೆ ಅವಾಗ ನಾವು ರಾಸಾಯನಿಕಗಳನ್ನು ಸ್ಪ್ರೇ ಮಾಡಬೇಕಾಗುತ್ತೆ. ಇದಕ್ಕೆ ತುಂಬಾ ಪರಿಣಾಮಕಾರಿಯಾದಂತಹ ರಾಸಾಯನಿಕಗಳು ಯಾವ್ದಪ್ಪ ಅಂತಂದ್ರೆ, ಈಗ ಮರಿ ಉಳುವಿನ ಹಂತದಲ್ಲಿ ನಾವು ಶೇಕಡ 10% ಹೆಚ್ಚು ಕೀಟ ಬಾಧೆ ಇದ್ರೆ ನಿಮ್ಗೆ ಪ್ರೊಫೈಲ್ ಫಾಸ್ ಅಂತ ಇದೆ, ಅದು 50 EC 2 ml ಪ್ರತಿ ಲೀಟರ್ ನೀರಿಗೆ ಇದನ್ನು ಸಿಂಪಡಣೆ ಮಾಡಬಹುದು. ಮತ್ತೆ 3, 4 ಮತ್ತೆ 6 ಹಂತದ ಹುಳುಗಳಿದ್ರೆ ಅದಕ್ಕೆ ಒಂದು ಪರಿಣಾಮಕಾರಿಯಾದಂತಹ ರಾಸಾಯನಿಕಗಳು ಯಾವ್ದಂದ್ರೆ ಎಮಿಮೆಕ್ಟಿನ್ ಬೆಂಜೋಯೇಟ್ ಅಂತ, ಇದು 0.4 gram ಪ್ರತಿ ಲೀಟರ್ ನೀರಿಗೆ ಸಿಂಪಡಣೆ ಮಾಡಬೇಕು. ಅಥವಾ ನಮ್ಗೆ ಶೇಕಡ 11.7 ಸ್ಪಿನೆಟೋರಮ್ ಅಂತ SC ಅಂತ ಇದೆ, ಅದು 0.5 ml ಪ್ರತಿ ಲೀಟರ್ ನೀರಿಗೆ. ಅಥವಾ ಶೇಕಡ 18.5 ಕ್ಲೋರಾಂಟ್ರಿ ಮಿಲಿಪ್ರೋಲ್ ಅಂತ ಇದೆ, ಇದನ್ನು ಸಹಿತ 0.4 ml ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡಬೇಕು. ಅಥವಾ ಇನ್ನೊಂದು ಕಾಂಬಿ ಪ್ರಾಡಕ್ಟ್ ಇದೆ, ಶೇಕಡ 12.6 ಥಯೋಮೆಥೋಕ್ಸಾಮ್ ಪ್ಲಸ್ ಶೇಕಡ 9.5 ಲ್ಯಾಂಬಾ ಸೈಲೋತ್ರಿನ್ ಅಂತ, ಇದನ್ನು ನಾವು 0.5 ml ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆಯನ್ನ ಮಾಡಬೇಕು. ಅಂದ್ರೆ ನಾವು ಏನು ನಿಮ್ಗೆ ರಾಸಾಯನಿಕಗಳನ್ನು ಹೇಳಿದೆ ಅದರಲ್ಲಿ ಯಾವ್ದಾದ್ರು ಒಂದು ರಾಸಾಯನಿಕವನ್ನ ಒಂದು ಬಾರಿಗೆ ಸಿಂಪಡಣೆ ಮಾಡಬೇಕು. ನಾವು ಕೀಟ ಬಾಧೆಯ ಪ್ರಮಾಣವನ್ನು ನೋಡಿಕೊಂಡು ನಾವು ಸಿಂಪಡಣೆಯನ್ನು ನಾವು ರಿಪೀಟ್ ಮಾಡಬೇಕಾಗುತ್ತೆ. ನಾವು 2-3 ಬಾರಿ ನಾವು ಸಿಂಪಡಣೆ ಮಾಡೋದಾದ್ರೆ, ನಾವು ಮೊದಲನೇ ಬಾರಿ ಏನು ಯಾವ ಕೆಮಿಕಲ್ ನ ಯೂಸ್ ಮಾಡಿ ನಾವು ಸಿಂಪಡಣೆ ಮಾಡುತ್ತೀವಿ, 2ನೇ ಬಾರಿಗೆ ಆ ಕೆಮಿಕಲ್ ಅನ್ನು ಚೇಂಜ್ ಮಾಡೋದು ಒಳ್ಳೇದು. ಯಾಕಂದ್ರೆ ಪ್ರತಿ ಬಾರಿಗೆ ಒಂದೇ ರಾಸಾಯನಿಕವನ್ನು ನಾವು ಸಿಂಪಡಣೆ ಮಾಡೋದ್ರಿಂದ ಆ ಒಂದು ಕೀಟಕ್ಕೆ ರೆಸಿಸ್ಟೆನ್ಸ್ ಡೆವಲಪ್ ಆಗುತ್ತೆ. ಈ ರೆಸಿಸ್ಟೆನ್ಸ್ ಡೆವಲಪ್ ಆಗೋದನ್ನ ನಾವು ತಡೀಲಿಕ್ಕೆ ಪ್ರತಿ ಬಾರಿಗೆ ರಾಸಾಯನಿಕಗಳನ್ನ ನಾವು ಚೇಂಜ್ ಮಾಡಬೇಕಾಗತ್ತೆ. ಇನ್ನ ಕೊನೆಯದಾಗಿ ನಾವು ಬೆಳೆದಂತ ಹುಳುಗಳನ್ನ ನಾವು ಕಂಟ್ರೋಲ್ ಮಾಡಲಿಕ್ಕೆ, ಅಂದ್ರೆ 4-6 ಹಂತದ ಹುಳುಗಳಿದ್ದೇವೆ, ಆ ಹುಳುಗಳನ್ನ ಕಂಟ್ರೋಲ್ ಮಾಡಲಿಕ್ಕೆ ನಾವು ವಿಷ ಪ್ರಾಶನ ಅಂದ್ರೆ ಪಾಯ್ಸನ್ ಬೈಟ್ ಅನ್ನ ನಾವು ಹಾಕಬೇಕಾಗತ್ತೆ. ಈ ಒಂದು ವಿಷ ಪ್ರಾಶನವನ್ನ ನಾವು ಹೇಗೆ ತಯಾರು ಮಾಡ್ಕೋಬೇಕಪ್ಪ ಅಂತಂದ್ರೆ, ನಾವು 10 kg ಗೋಧಿ ಹಿಟ್ಟು ಅಥವಾ ಅಕ್ಕಿ ತೌಡಿಗೆ ನಾವು 1 kg ಬೆಲ್ಲವನ್ನ ಮಿಶ್ರಣ ಮಾಡಬೇಕು. ಮೊದಲು ನಾವು ಬೆಲ್ಲವನ್ನ ನೀರಿನಲ್ಲಿ ಕರಗಿಸ್ಕೋಬೇಕು, ಅದಕ್ಕೆ ಆಗಷ್ಟು ನೀರನ್ನ ಸಾಕಷ್ಟು ಪ್ರಮಾಣದ ನೀರನ್ನ ಹಾಕಿ ಕರಗಿಸ್ಕೋಬೇಕು. ಮತ್ತೆ ಆ ಬೆಲ್ಲದ ನೀರನ್ನ ಈ ಗೋಧಿ ಅಥವಾ ಅಕ್ಕಿ ತೋಡ ಜೊತೆ ಮಿಶ್ರಣ ಮಾಡಿ 1 ದಿನ ಹಾಗೇನೆ ಬಿಡಬೇಕಾಗತ್ತೆ. 1 ದಿನ ಬಿಟ್ಟು 3 ದಿನಕ್ಕೆ ಅದಕ್ಕೆ ತಯೋಡಿ ಕಾರ್ಬನ್ ರಾಸಾಯನಿಕವನ್ನ, ಅಂದ್ರೆ 10 kg ಗೋಧಿ ಅಥವಾ ಅಕ್ಕಿ ಹಿಟ್ಟಿಗೆ 100 gram ಅಷ್ಟು ತಯೋಡಿ ಕಾರ್ಬನ್ ನಾವು ಮಿಶ್ರಣ ಮಾಡಬೇಕು. ಈ ಒಂದು ಮಿಶ್ರಣವನ್ನ ಮಾಡಿ ನಾವು ವಿಷಪ್ರಾಶನವನ್ನ ರೆಡಿ ಮಾಡ್ಕೋಬೇಕು. ಈ ಒಂದು ವಿಷಪ್ರಾಶನವನ್ನ ನಾವು ಮುಸ್ಕಿನ ಜೋಳ ಬೆಳೆಯ ಸುಂಡಿನಲ್ಲಿ ಹಾಕೋದ್ರಿಂದ ಬೆಳೆದ ಹುಳುಗಳು, ಅಂದ್ರೆ 4-6 ಹಂತದ ಹುಳುಗಳನ್ನು ನಾವು ಪರಿಣಾಮಕಾರಿಯಾಗಿ ಕಂಟ್ರೋಲ್ ಮಾಡಬಹುದು. ಇನ್ನು ಈ ರಾಸಾಯನಿಕ ವಿಧಾನಗಳಿಗೆ ಬಂದಾಗ, ಈ ವಿಷಕಾರಿ ವಸ್ತುಗಳನ್ನ ನಾವು ಕೀಟನಾಶಕವಾಗಿ ಬಳಕೆ ಮಾಡ್ತೀವಿ. ಈ ಒಂದು ಬೆಳೆದಂತಹ ಮುಸುಕಿನ ಜೋಳನೇ ಆಗ್ಲಿ ಬೇರೆ ಬೆಳೆನೇ ಆಗ್ಲಿ, ಅದನ್ನ ರಾಸುಗಳಿಗೆ ನಾವು ಮೇವಾಗಿ ನೀಡುವಂತಹ ಸಾಧ್ಯತೆಗಳು ಇರುತ್ತೆ. ಹೇಳಿ, ಈ ಸಂದರ್ಭದಲ್ಲಿ ಏನೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೈಗೊಳ್ಳಬೇಕಾಗುತ್ತೆ? ಹೌದು, ಈ ಒಂದು ವಿಷಪ್ರಾಶನ ಆಗಿರ್ಬೋದು ಅಥವಾ ರಾಸಾಯನಿಕಗಳಾಗಿರ್ಬೋದು, ಇವನ್ನ ಸಿಂಪಡಣೆ ಮಾಡಬೇಕಾದ್ರೆ ಕೆಲವು ಮುಂಜಾಗ್ರತಾ ಕ್ರಮಗಳನ್ನ ನಾವು ತೆಗೆದುಕೋಬೇಕು. ಅದೇನಪ್ಪ ಅಂದ್ರೆ, ಕೀಟನಾಶಕ ಅಥವಾ ವಿಷಪ್ರಾಶನವನ್ನು ಸಾಯಂಕಾಲದ ಸಮಯದಲ್ಲಿ ನೀಡಬೇಕಾಗತ್ತೆ. ಸಾಯಂಕಾಲದ ಸಮಯದಲ್ಲಿ ಒಂದು, ಈ ಒಂದು ಕೀಟ ಅದು ಸಕ್ರಿಯವಾಗಿ ಬೆಳೆಗಳಿಗೆ ಹಾನಿ ಮಾಡ್ತಕ್ಕಂಥದ್ದು ರಾತ್ರಿ ಸಮಯದಲ್ಲಿ, ಅದಕ್ಕೆ ನಾವು ಸಾಯಂಕಾಲದ ಸಮಯದಲ್ಲಿ ಈ ಒಂದು ಸ್ಪ್ರೇಯನ್ನು ಕೊಡೋದ್ರಿಂದ ನಮ್ಗೆ ಆ ಕೀಟ ಬಹಳ ಪರಿಣಾಮಕಾರಿ ಕಂಟ್ರೋಲ್ ಆಗುತ್ತೆ. ಮತ್ತೆ ಬೆಳಗಿನ ಸಮಯದಲ್ಲಿ ಅದು ಸೂರ್ಯನ ಶಾಖಕ್ಕೆ ಅದರದ್ದು ಕ್ವಾಲಿಟಿ ಕಡಿಮೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಸಾಯಂಕಾಲದ ಸಮಯದಲ್ಲಿ ಇಲ್ಲಾಂದ್ರೆ ಮುಂಜಾನೆಯಲ್ಲೂ ಸಹಿತ ನಾವು ಕೀಟನಾಶಕ ಅಥವಾ ವಿಷಪ್ರಾಶನವನ್ನ ನಾವು ಹಾಕಬೇಕಾಗತ್ತೆ. ಅದೇ ರೀತಿ ಇನ್ನೂ ಸಿಂಪರಣೆಯನ್ನು ನಾವು ಮಾಡಬೇಕಾದ್ರೆ ಯಾವಾಗ್ಲೂ ಎಲೆಗಳ ಸುರುಳಿನಲ್ಲೇ ನಾವು ಸಿಂಪರಣೆ ಮಾಡಬೇಕು. ಯಾಕೆಂತ ಹುಳುಗಳು ಇರೋದೇ ಎಲೆಗಳ ಸುರುಳಿನ, ಎಲೆಗಳ ಸುರುಳಿನಿಂದ ಹಾಕೋದ್ರಿಂದ ಬಹಳ ಎಫೆಕ್ಟಿವ್ ಆಗಿ ಇದನ್ನ ಕಂಟ್ರೋಲ್ ಮಾಡಬಹುದು. ಹಾಗೆ ರೈತ ಬಾಂಧವರು ಏನಿದ್ದಾರೆ, ಇವರು ರಾಸಾಯನಿಕವನ್ನು ಸ್ಪ್ರೇ ಮಾಡಬೇಕಾದ್ರೆ ಅವರು ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಬೇಕು. ಅಂದ್ರೆ ಕೈಗಳಿಗೆ ಕೈ ಕವಚ ಅಥವಾ ಗ್ಲೌಸ್ ಅನ್ನ ಹಾಕ್ತಕ್ಕಂಥದ್ದು, ಮುಖಕ್ಕೆ ಮಾಸ್ಕ್ ಅನ್ನ ಧರಿಸ್ತಕ್ಕಂಥದ್ದು, ಮತ್ತೆ ಕನ್ನಡಕಗಳನ್ನ ಹಾಕ್ತಕ್ಕಂಥದ್ದು, ಮತ್ತೆ ಇಡೀ ದೇಹವನ್ನ ಅವರು ಫುಲ್ ಕವರ್ ಮಾಡ್ಕೊಂಡಿರ್ಬೇಕು. ಅಂದ್ರೆ ಆರೋಗ್ಯದ ಮೇಲೆ ಯಾವುದೇ ರೀತಿಯ ದುಷ್ಪರಿಣಾಮಗಳು ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಸಾಕಷ್ಟು ಮುಂಜಾಗ್ರತೆಯಿಂದ ಅವರು ಸಿಂಪರಣೆಯನ್ನ ಮಾಡಬೇಕಾಗತ್ತೆ. ನೀವು ಹೇಳಿದಾಗೆ ಈ ಒಂದು ವಿಷಪ್ರಾಶನ ಅಥವಾ ರಾಸಾಯನಿಕವನ್ನ ಸಿಂಪರಣೆ ಮಾಡಿದ ನಂತರ ರೈತರು ಏನ್ ಮಾಡ್ಬೇಕು, ಜಾನುವಾರುಗಳನ್ನ ಆ ಒಂದು ಹೊಲಕ್ಕೆ ಮೇಯೋದಕ್ಕೆ ಬಿಡಬಾರ್ದು. ಯಾಕೆಂದ್ರೆ ನಾವು ಬಹಳಷ್ಟು ನಮ್ಮ ಸುದ್ದಿ ಮಾಧ್ಯಮಗಳಲ್ಲಿ ಆಗ್ಲೇ ನೋಡಿದೀವಿ, ಈ ರೀತಿ ರಾಸಾಯನಿಕವನ್ನ ಸಿಂಪರಣೆ ಮಾಡಿದಂತ ಮೇವನ್ನ ಹಾಕಿ ಎಷ್ಟೊಂದು ಜಾನುವಾರುಗಳು ಸತ್ತೋಗಿರ್ತಕ್ಕಂಥದ್ದು. ಅದಕ್ಕೆ ಮುಂಜಾಗ್ರತಾ ಕ್ರಮವಾಗಿ ಈಗ ನಾವು ಗ್ರೀನ್ ಮಾಲಿಕ್ಯೂಲ್ಸ್ ಅಂದ್ರೆ ಹಸಿರು ಬಣ್ಣದ ಲೇಬಲ್ ಇರ್ತಕ್ಕಂಥ ಕೆಮಿಕಲ್ ನಾವು ಸ್ಪ್ರೇ ಮಾಡಿದ್ರೆ, ಸ್ಪ್ರೇ ಮಾಡಿದ ನಂತರ 5 ದಿನಗಳನ್ನ ಬಿಟ್ಟು ನಂತರ ಈ ಒಂದು ಮೇವನ್ನು ಜಾನುವಾರುಗಳಿಗೆ ಹಾಕ್ಬೇಕು. ಇನ್ನೊಂದು ಕೆಂಪು ಬಣ್ಣದ ಲೇಬಲ್ ಇರ್ತಕ್ಕಂಥ ಕೆಮಿಕಲ್ ನಾವು ಸ್ಪ್ರೇ ಮಾಡಿದ್ರೆ ಕನಿಷ್ಠ 2 ವಾರಗಳನ್ನ ಬಿಟ್ಟು ತದನಂತರದಲ್ಲಿ ನಾವು ಜಾನುವಾರುಗಳಿಗೆ ಮೇವನ್ನ ಹಾಕಿದ್ರೆ ಯಾವುದೇ ರೀತಿ ತೊಂದರೆಗಳು ಆಗೋದಿಲ್ಲ. ಅದೇ ರೀತಿ ಇನ್ನ ರೈತರ ಆರೋಗ್ಯದ ದೃಷ್ಟಿಯಿಂದ

साबुन से साफ करें। वाहनों, बोरियों, थैलियों और पैकिंग के दूसरे सामान की साफ सफाई पर भी खास ध्यान दें। खरीद केंद्र पर आने से पहले किसानों एवं श्रमिकों की जांच। खरीद केंद्रों पर भीड़ न लगाएं एवं किसानों को बारी बारी से बुलाएं। गोदामों पर खरीदी हुई फसल को लेने में शीघ्रता करें ताकि किसानों एवं श्रमिकों को रुकना ना पड़े। कोरोना के खतरे से बचाव और अधिक जानकारी के लिए आरोग्य सेतु ऐप डाउनलोड करें। देश में खाद्य सुरक्षा के ये सिपाही भोजन की निरंतर उपलब्धता को सुनिश्चित करते हैं। किसान स्वस्थ रहें तभी हम कोरोना वायरस से जीत पाएंगे, आगे बढ़ पाएंगे। किसान सबल, देश प्रबल। ಈಗ ಕೇಳಿ ಜನಪದ ಗೀತೆಯನ್ನು. ಇನ್ನೂರಿ ನುಡಿಸೋಣ, ದನಿ ಚಂದ ಇನ್ನೂರಿ ನುಡಿಸೋಣ, ಬೆರಳಿ ನಂದ ಚಂದವೋ ಇನ್ನೂರು ನುಡಿಸೋಣ, ಬೆರಳಿನಂದ ಚಂದವೋ. ಕಪ್ಪಿ ಮುಂಗತ್ತೆ ನಾರು ಮನಸ್ಸಿಟ್ಟಳು, ಬೆಳ್ಳಿ ಮುಂಗತ್ತೆ ನಾರು ಮನಸ್ಸಿಟ್ಟಳು, ನಾರಿ ಬೆಳ್ಳಿ ಮುಂಗತ್ತೆ ನಾರು ಮನಸ್ಸಿಟ್ಟಳು. ಎಲ್ಲೋ ಜಗತ್ತ ನಿನ್ನರ ಮಾಡೆ, ಎಲ್ಲೋ ಜಗತ್ತ ನಿನ್ನ ತಳನಾಡೆ, ಎಲ್ಲೋ ಜಗತ್ತ ನಿನ್ನ ತರನಾಡೆ ಜೋಗಿ, ಎಲ್ಲೋ ಜಗತ್ತ ನಿನ್ನ ತಳನಾಡೆ. ಅಲ್ಲಲ್ಲಿ ದಾನವೋ ಅಲ್ಲಲ್ಲಿ ಧರ್ಮವೋ, ತಂದಿಡಲಾರಿ ನೀನೇ ತುತ್ತವಾರಿ, ತಂದಿಡಲಾರಿ ನೀನೇ ತುತ್ತವ, ತಂದಿಡಲಾರಿ ನೀನೇ ತುತ್ತವಾರಿ, ತಂದಿಡಲಾರಿ ನೀನೇ ತುತ್ತವ. ಬಂದರೆ ಅತ್ತೆ ಮಾವಂದಿರು ಬೈಯಲಿಕ್ಕೆ, ಹಣೆ ಸಲು ನಾನು ಕದ್ದೆ ನೇರಾರಿ, ಕುದುರೆ ಸಲು ನಾನು ಕದ್ದೆ ನೇನೆ, ಬರವ ಹೆಲ್ಲಿಗೆ ನಾನು ಬಿದ್ದೆ ನೇನೇ ನಾರಿ, ಬರವ ಹೆಲ್ಲಿಗೆ ನಾನು ಬಿದ್ದೆ ನೇನೆ. ಎಲ್ಲೋ ಜಗತ್ತ ನಿನ್ನರ ಮಾಡೆ, ಎಲ್ಲೋ ಜಗತ್ತ ನಿನ್ನ ತಳನಾಡೆ, ಎಲ್ಲೋ ಜಗತ್ತ ನಿನ್ನರ ನಾನೆ ಜೋಗಿ, ಎಲ್ಲೋ ಜಗತ್ತ ನಿನ್ನ ತಳನಾಡೆ. ಬದ್ದ ಬದ್ದ ಬಟ್ಟೆನೆಲ್ಲ ಗಂಟು ಮೂಟೆ ಕಟ್ಟಿಕೊಂಡು, ಓ ಬಟ್ಟೆನೆಲ್ಲ ಗಂಟು ಮೂಟೆ ಕಟ್ಟಿಕೊಂಡು, ಹೊಟ್ಟಳ ಜೋಗಿಯ ಮುಂದೆ ಗೂಟೆ ನಾರಿ, ಹೊಟ್ಟಳ ಜೋಗಿಯ ಹಿಂದೆ ಗೂಟೆ, ಹೊಟ್ಟಳ ಜೋಗಿಯ ಮುಂದೆ ಗೂಟೆ ನಾರಿ, ಹೊಟ್ಟಳ ಜೋಗಿಯ ಹಿಂದೆ ಗೂಟೆ. ಉರುಳಿ ಒಲವ ಬಿಟ್ಟು ಒಳ್ಳೆ ಗಂಡಾನ ಬಿಟ್ಟು, ಸುಳ್ಳಂತ ಜೋಗಿ ಕೂಡಬಹುದೇ ನಾರಿ, ಒಳ್ಳಂತ ಜೋಗಿ ಕೂಡಬಹುದೇ, ಒಳ್ಳಂತ ಜೋಗಿ ಕೂಡಬಹುದೇ ನೀನು, ಒಳ್ಳಂತ ಜೋಗಿ ಕೂಡಬಹುದೇ. ಎಲ್ಲೋ ಜಗಪ್ಪ ನಿನ್ನ ತಳನಾಡೆ, ಎಲ್ಲೋ ಜಗಪ್ಪ ನಿನ್ನ ತಳನಾಡೆ, ಎಲ್ಲೋ ಜಗಪ್ಪ ನಿನ್ನ ತಳನಾಡೆ. ಎಲ್ಲ ಬಿಟ್ಟ ಮೇಲೆ ನಮ್ಮನ್ನಾಚೆ ಬಿಡಲಲ್ಲು ನನ್ನಲ್ಲಿ ನಿನಗೆ ನನ್ನ ಸಾಕೆ ಬಾಲೆ ನನ್ನಲ್ಲಿ ನಿನಗೆ ನನ್ನ ಸಾಕೆ ನನ್ನಲ್ಲಿ ನಿನಗೆ ನನ್ನ ಸಾಕೆ ಬಾಲೆ ನನ್ನಲ್ಲಿ ನಿನಗೆ ನನ್ನ ಸಾಕೆ ನಿನ್ನ ಕಣ್ಣಾದ ನಿನ್ನ ಕಣ್ಣೂರು ಕಾಣದೋದು ನಿನ್ನ ಕಣ್ಣಾದ ನಿನ್ನ ಕಣ್ಣೂರು ಕಾಣದೋದು ನಿನ್ನ ಎಲ್ಲ ಜಗಪ್ಪ ನಿನ್ನ ತಳಮಾನೆ